ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ. ಇದರಲ್ಲಿ ಸಾವಯವ ಕೃಷಿಯಲ್ಲಿ ಹಸಿರು ಗೊಬ್ಬರದ ಉಪಯೋಗಗಳು. ಹಸಿರು ಗೊಬ್ಬರ ಮೊಗ್ಗು ಹೊಡೆಯುವುದರಿಂದ ಮಣ್ಣಿನಲ್ಲಿ ಉಪಕಾರಿ ಜೀವಾಣುಗಳು ವೃದ್ಧಿ ಹೊಂದಿ ಜೈವಿಕ ಕ್ರಿಯೆಯನ್ನು ತ್ವರಿತಗೊಳಿಸುತ್ತದೆ. ಮಣ್ಣಿನಲ್ಲಿರುವ ಅಲಭ್ಯ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತದೆ. ಹಸಿರು ಗೊಬ್ಬರ ಬೆಳೆಗಳು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಣ್ಣಿನಲ್ಲಿರುವ ಸಾವಯವ ಅಂಶವನ್ನು ವೃದ್ಧಿಸುತ್ತದೆ. ಸಾವಯವ ಕೃಷಿಯಲ್ಲಿ ಹೀಗೆ ಸೆಣಬಿನಿಂದ ಪೋಷಕಾಂಶಗಳ ನಿರ್ವಹಣೆ ಕೈಗೊಂಡು ರಾಸಾಯನಿಕ ಗೊಬ್ಬರದ ಮೇಲಾಗುವ ಖರ್ಚನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವ ಇಂಗಾಲ ಮತ್ತು ಹ್ಯೂಮಸ್ ಅಂಶ ಹಾಗೂ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಇದರಿಂದ ಬರಡಾದ ಮಣ್ಣನ್ನು ಕೂಡ ಸಾವಯವ ಹಸಿರು ಗೊಬ್ಬರಗಳ ಪೂರೈಕೆಯಿಂದ ಜೀವಂತಗೊಳಿಸಿ ಫಲವತ್ತತೆ ಹೆಚ್ಚಿಸಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು? 0543 6. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700 0001 0042 42 42. ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 42 42. ಅಷ್ಟೇ ಸುಲಭ. ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಂಎನ್ ದಶರಥ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ದಶರಥ ರೆಡ್ಡಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರೆಡ್ಡಿ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾನು ಈ ವ್ಯವಸಾಯಕ್ಕೆ ಬಂದು 40 ವರ್ಷ ಆಗೈತಿ. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ನಂದು ಉದ್ಯೋಗನೇ ಅದು, ನನ್ಗೆ ಉದ್ಯೋಗ ಮಾಡೋಕ್ಕೆ ವ್ಯವಸಾಯ ನಮ್ಮ ಮನೇಲಿ ನಮ್ಮ ತಾಯಿ ತಂದೆಯವರು ಆಗಲಿಲ್ಲ. ನಾನು ಕ್ಲಾಸ್ ಬಿಟ್ಟು ಬಂದೆ, ಮಾಡ್ತಾ ಇದ್ದೀನಿ. ನಾನು ಕಸುಬಾಯದು, ನಮ್ಮ ತಾತ ಮುತ್ತಾತನ ಕಾಲದಿಂದ ವ್ಯವಸಾಯನೇ ನಂದು. ವಿದ್ಯಾಭ್ಯಾಸ ಮಾಡಲಿಲ್ಲ? ಮಾಡಲಿಲ್ಲ ಸರ್, ಎಲ್ಲಿಯ ಒಂದು 8th grade ಅಷ್ಟೇ. ಈಗ 40 ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಿರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಸಾರ್ ಹೇಳಕ್ ಆಗ್ತಾ ಇಲ್ಲ, ಕೃಷಿ ಮಾಡಿದವರು ಹೇಳ್ತಾರೆ ಏ ನಾನು ಅಷ್ಟು ಬೆಳೆದು ಇಷ್ಟು ಬೆಳೆದೆ ಅಂತ ಹೇಳ್ತಾರೆ. ಅವನು ಸ್ಟಾರ್ ಇರ್ಬೋದು, ನಾನು ದೊಡ್ಡುಳ್ಳ ಅರ್ಥಿಯಲ್ಲಿ ಮಾಡಿದಷ್ಟು ಕಷ್ಟ ಯಾರು ಮಾಡಿಲ್ಲ. ನಾನು ಬೋಗಸ್ ಹೇಳ್ತಾ ಇಲ್ಲ, ಇಲ್ಲಿ ರೈತರೆಲ್ಲ ಇರ್ಬೋದು ಕೇಳಿದ್ರು ಇವ್ ಬೋಗಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವನು ಸ್ಟಾರ್ ಚೆನ್ನಾಗಿರ್ಬೇಕು ಆಯ್ತಾ, ಅವನು ಮಾಡೋ ಕರ್ತವ್ಯ ಎಲ್ಲ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು, ಮೆಡಿಸಿನ್ ಹೊಡಿಬೇಕು, ಎಲ್ಲ ಮಾಡಬೇಕು. ಮಾಡಿದ್ರು ಒಂದೊಂದ್ಸರಿ ಕೈ ಕಚ್ಚಿ ಹೋಗುತ್ತೆ, ಹೇಳಕ್ ಬರಲ್ಲ. ಸಂತೃಷ್ಟಿ ಮಳೆ ಆಗಿ ಎಲ್ಲ ಕೊಚ್ಚಿ ಹೋಗ್ಬೋದು, ಇಲ್ಲಿ ಕೊಳ್ತು ಹೋಗ್ಬೋದು. ಹೇಳಕ್ ಆಗೋದಿಲ್ಲ ಸರ್ ರೈತನ ಇಷ್ಟು ಅಂತ ಹೇಳಕ್ ಆಗೋದಿಲ್ಲ. ಚೆನ್ನಾಗಿ ಬೆಳೆ ಬಂದ್ರೆ ರೇಟ್ ಸಿಗದೇ ಇರ್ಬೋದು, ಬೆಳೆ ಬಂದ್ರು ರೇಟ್ ಸಿಗದೇ ಆಗ್ಬಹುದು. ನಾನು 45 ವರ್ಷ ನಾನು ಆಪ್ನಲ್ಲಿದ್ದು ಇವತ್ತಿಗೂ ಸಾಲ್ಗಾರನೆ. ಏ ದಶರಥ್ ರೆಡ್ಡಿ ಏನ್ ಬೆಳೀತಾ ಇದ್ದಾನಪ್ಪ ಅಂತ ಜನಕ್ಕಾಗುತ್ತೆ, ಯಾರು ನೋಡಿರಲ್ಲ ಜನಕ್ಕಾಗ್ತತಿ, ಬೋಲ್ ಬೆಳೀತಾನಪ್ಪ ಅಂತಾರೆ. ಅಲ್ಲೇದಲ್ಲಿಗೆ ನಾ ತಿಂಬಕು ಕೂಲಿಯವ್ರಿಗೂ ಗೊಬ್ಬರಕ್ಕೂ ಮೆಡಿಸಿನ್ಗೆ ಆಗ್ತದೆ ನೋಡಿ ಸರ್. ಏನು ಹಿಂಗೆ ಈ ಥರನೂ ಆಯ್ತು ಸರ್, ವ್ಯವಸಾಯದ ಭಾಳ ಕಷ್ಟ ಐತೆ. ರೆಡ್ಡಿ ಅವ್ರು ಆಗಿದ್ರೆ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 20 ಎಕರೆ ಇದೆ ಸರ್. ನೀರಾವರಿನ ಬೆದ್ಲ ಜಮೀನ ಬೆದ್ಲಿತ್ತು ಸರ್, ಎಲ್ಲ ನೀರಾವರಿ ಮಾಡಿಬಿಟ್ಟಿದ್ದೀನಿ. ಈಗ ಎಲ್ಲ ಡ್ರಿಪ್ ಮಾಡಿ ನೀರಾವರಿ ಮಾಡಿದ್ದೀನಿ, ಎಲ್ಲ ಲೇಬರ್ ಸಿಗೋದಿಲ್ಲ ಅಂತ ಎಲ್ಲ ಡ್ರಿಪ್ ಮಾಡಿದ್ದೀನಿ ಸರ್. ಏನೇನು ಬೆಳೆಗಳು ಬೆಳೀತೀರಾ? ದಾಳಿಂಬೆ ಬೆಳೆದೆ ಸರ್, ಇವಾಗ 10 ವರ್ಷದ ಮುಂಚೆ 6 ಎಕರೆಗೆ ಹಾಕಿದೆ. ಒಂದೊಂದು ಫಸಲಿಗೆ ಒಬ್ಬೊಬ್ಬ ಡಾಕ್ಟ್ರನ್ನ ಇಟ್ಕೊಂಡೆ, ಏ ಈ ಸಾರಿ ಹೋಯ್ತಪ್ಪ ಮಳೆ ಚೆನ್ನಾಗಿ ಹೆಚ್ಚಾಗಿ ಬಂದು ಹೋಗೈತೆ, ಇನ್ನೊಂದು ಸಾರಿ ಈ ಡಾಕ್ಟ್ರ್ ಬೇಡ, ಏ ಆ ಡಾಕ್ಟ್ರ್ ಸರಿಯಾಗಿ ನೋಡಲ್ಲ, ಇನ್ನೊಂದು ಡಾಕ್ಟ್ರನ್ನ ಇಟ್ಕ ಅಂತ ಅವ್ರನ್ನ ಇಟ್ಕೊಂಡೆ. ಎಲ್ಲ 4 ಜನ 4 ವರ್ಷ 8 ಲಕ್ಷ, ವರ್ಷ 2 ಲಕ್ಷ ಸಾಲ ಮಾಡ್ಕೊಂಡೆ 8 ಲಕ್ಷ. ಆದರೂ ನನ್ನಿಂದ ತೀರ್ಸೋಕ್ಕಾಗಲಿಲ್ಲ. ಏನು ಮಗ ಯಾವುದೋ ಉದ್ಯೋಗ ಕಲ್ತ್ಕೊಂಡಿದ್ದ, ಅದರಲ್ಲಿ ಬಂದು 12-13 ವರ್ಷ ಮಾಡಿರತಕ್ಕಂಥ ಸಾಲ ನನ್ನ ಮಗ ತೀರಿಸಿದ್ದಾನೆ, ನನ್ನಿಂದೇನೇ ಆಗಲಿಲ್ಲ ಸರ್. ಬೆಳೀತಾನೆ ದಶರಥ್ ನಗ್ಗು ಬೆಳೀತಾನೆ ಅಂತ ಹೇಳ್ತಾರೆ ಜನ, ಆದ್ರೆ ತೀರ್ಸೋಕ್ಕಾಗಲಿಲ್ಲ. ಬರೀ ಖರ್ಚು ಬರುತ್ತವೇನ ತೀರ್ಸೋಕ್ಕಾಗಲಿಲ್ಲ ಸರ್. ಮತ್ತೆ ದಾಳಿಂಬೆ ಬಿಟ್ಟರೆ ಇನ್ನು ಬೇರೆ ಬೇರೆ ಏನೇನು ಬೆಳೆಗಳು ಬೆಳೀತೀರ? ನಾನು ದಾಳಿಂಬೆ ಬಿಟ್ಟು ಶೇಂಗಾ ಬೆಳೀತಿದ್ದೆ ಸರ್ ಬೆದ್ಲಿಗೆ. ಶೇಂಗಾ ಸರಿಯಾಗಿ ಮಳೆ ಬರ್ದ, ಇದು ಬೇಡಪ್ಪ ಅಂತ ನೀರಾವರಿ ಮಾಡಿದ್ದೀನಿ. ನೀರಾವರಿ ಮಾಡಿ ನೀರುಳ್ಳಿ ಬೆಳಿತೀನಿ, ಮೆಕ್ಕೆಜೋಳ ಬೆಳಿತೀನಿ, ಶೇಂಗಾ ಬೆಳಿತೀನಿ. ಶೇಂಗಾ ಬೆಳೆದೆ ಮೊನ್ನೆ ಬೇಸಿಗೆಯಲ್ಲಿ 4 ಕ್ವಿಂಟಲ್ ಬೀಜ ಹಾಕಿದೆ. ಕೀಳ ಟೈಮ್ಗೆ ಅದು ನೋಡು, ಹೋದ ವರ್ಷ ಮೆಕ್ಕೆಜೋಳ ಹಾಕಿದ್ದೆ, ಮಲ್ಲಿ ಅಂತ ಬೆಳೆದು ಸರ್, ಆ ಮಲ್ಲಿ ಬಿದ್ದ್ಬಿಡ್ತು, ಭಾರಿ ಚೆನ್ನಾಗಿ ಬಂತು. ಮಲ್ಲಿ ಬಿದ್ದೆ ಅದು ಅಧ್ವಾನಾಗಿ ಹೋಗ್ಬಿಡ್ತು. ಅದು ಏನು 280 ಪ್ಯಾಕೆಟ್ ಆಗಿತ್ತು ಅಷ್ಟೇ ಸರ್. ಈಗ ಹಾಕಿದ್ದೀನಿ ಸರ್, ಈಗ ಎಲ್ಲ 12 ಎಕರೆಗೆ ಹಾಕಿದ್ದೀನಿ ಸರ್ ಮೆಕ್ಕೆಜೋಳ, ಕಾವೇರಿ ಅಂತ ಚೆನ್ನಾಗಿದೆ. ಆಗಲೇ ಮಲ್ಲಿ ಸ್ಟಾರ್ಟ್ ಆಗೈತೆ, ಏನೋ ಕಾಳು ಕಟ್ತಾ ಇದೆ, ಈಗ ಸ್ಟಾರ್ಟ್ ಆಗೈತೆ, ಏನು ತೊಂದರೆ ಇಲ್ಲ. ಇನ್ನು ಸೂಲಂಗಿ ಹೋಗೋ ಮುಂಚೆನೇ ಬಿದ್ದಿದ್ರೆ ಭಾಳ ಕಷ್ಟ ಇತ್ತು, ಇಷ್ಟಿಷ್ಟಿಷ್ಟಿಷ್ಟೇನೆ ಬರೋರು ಸರ್. ಮತ್ತೆ ಈಗ ಆಗಿದ್ರೆ ನೀರಾವರಿಯಲ್ಲಿ ನಿಮ್ಗೆ ಹೆಚ್ಚು ಆದಾಯ ತಂದು ಕೊಡೋಂಥ ಬೆಳೆ ಅಂದರೆ ಯಾವುದು? ಈಗ ತಕ್ಕಂತೆ ಹೆಚ್ಚಿಗೆ ಅಂದ್ರೆ ನೀರುಳ್ಳಿ ಬರೋ ಸರ್. ಇದು 3 ಫಸಲಿಗೆ ಎಲ್ಲ ನನ್ನೊಬ್ಬನಿಗೆಲ್ಲ ಸರ್, ಪ್ರತಿಯೊಬ್ಬ ರೈತನಿಗೂ ಲಾಸ್ ಆಗಿದೆ 3 ಫಸಲಿಂದ. ನೀರುಳ್ಳಿ ಬಂದರೆ ಮಳೆ ಬಂದು ಹೆಚ್ಚಿಗೆ ಬಂದು ಎಲ್ಲ ಕೊಳ್ತು ಹೋಗ್ತೈತೆ. ಈಗ ಅಂದ್ರೆ ತಾತ್ಕಾಲಿಕ ಮೆಕ್ಕೆಜೋಳ ಮೇಲಾಗಿದ್ದೇನೆ ಸರ್. ಯಾಕಂದ್ರೆ ಬೀಜ ಇಡ್ತೀವಿ, ಕಳ್ನಾಶ ಹೊಡಿತೀವಿ ಸರ್, ಲೇಬರ್ ಇಕ್ಕಂಗಿಲ್ಲ. ಏನಂದ್ರೆ ಅದು ನಾಟಲ್ ಪಾಟ್ರಲ್ ಹಾಕ್ಸ್ಬೇಕಾದ್ರೆ ಅಷ್ಟೊಂದೇ, ಗಂಡು ಮಕ್ಳದ್ದು ಒಂದು 7-8 ಜನ ಆದ್ರೆ ಹೆಂಗ ಆಗೋಗ್ತದೆ. ಕಳ್ನಾಶ ಹೊಡಿತೀವಿ, ಆಮೇಲೆ ತೆನೆ ಮುರಿಯೋದು ಇದಾಗುತ್ತೆ. ಈ ತಾತ್ಕಾಲಿಕ ಮೆಕ್ಕೆಜೋಳನೇ ಈ ರೇಟ್ ಇರೋದ್ರಲ್ಲಿದ್ದು 1,000 ಚಿಲ್ಲರೆ ಇರೋದ್ರಲ್ಲಿ ಮೆಕ್ಕೆಜೋಳನೇ ಮೇಲಾಗಿದೆ ರೈತನಿಗೆ. ಟೊಮೊಟೊ ಯಾರು ಮುಂಚೆ ಒಂದು 15 ದಿನ ಮುಂಚೆ ಇದ್ದಾನಿಗೆ ಅವಾಗ ರೇಟ್ ಇರಲ್ಲ, ತಿರ್ಗಿ ಆಮೇಲೆ ರೇಟ್ ಬರುತ್ತೆ. ಏ ಬಂತಂತ ರೈತರ ಎಲ್ಲ ಪ್ರತಿಯೊಬ್ಬ ರೈತನು ಹಾಕಕ್ ಹೋಗ್ತಾನೆ ಸರ್. ಆಗ ಡೌನ್ ಆಗ ಪಾತಾಳ ತೊಳೆದು ಬಿಡ್ತದೆ ರೈತನು. ಅವ್ರ ಮನೆ ಮನುಷ್ಯನ ಇದ್ದು ಅವರು ಒಂದು 3-4 ಇದ್ರೆ ಅವರು ಮನೆ ಮನುಷ್ಯರು ಬಿಡಿಸ್ಕೊಂಡು ಹೋದ್ರೆ ಬಾಕ್ಸು 70-80-100 ರೂಪಾಯಿ ಆದರೆ ಇಲ್ಲಿ ಕೂಲಿ ಕೊಡೋದು ನಾವು 300-350 ರೂಪಾಯಿ ಕೂಲಿ ಕೊಡ್ತಾ ಇದ್ದೀವಿ ಸರ್. ಅಂಥದ್ರಲ್ಲಿ ರೈತ ಯಾವಾಗ ಮುಂದಕ್ಕೆ ಬರ್ತಾನೆ ಹೇಳಿ ಸರ್? ಒಂದು ಫಸಲು ನೆಲಕ್ಕೆ ತುಳಿದಿದ್ದಾನೆ, ಬಡ್ಡಿ 2 ರೂಪಾಯಿ 3 ರೂಪಾಯಿ ರೈತ ಬಡ್ಡಿ ತಂದಿರ್ತಾನೆ. ಅಂಥದ್ರಲ್ಲಿ ಅವ್ನ ಜೀವನ ಹೆಂಗೆ ಅವ್ನು ತೀರ್ಸೋದು ಯಾವಾಗ, ಇವನು ಊಟ ಮಾಡೋದಾವಾಗ, ಕೊಟ್ಟರೆ ಕೊಡೋದು ಯಾವಾಗ ಸರ್? ಭಾಳ ಕಷ್ಟ ಇದೆ ಸರ್ ರೈತನ ಪರಿಸ್ಥಿತಿ. ಈ ಥರ ಬೆಳೆ ಲಾಸ್ ಆದರೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ವಿಮೆ ಮಾಡಿಸ್ಬೇಕು, ಅವಾಗ ವಿಮೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಆ ಥರ ಏನು ಮಾಡಿಸೋದಿಲ್ವ ನೀವು? ಮಾಡಿಸಿದ್ದೆ ಸರ್, 1-2 ಸಾರಿ ಬಂದಿತ್ತು, ಶೇಂಗಕ್ಕೆ ಮಾಡಿಸಿದ್ದೆ ಬಂದಿತ್ತು ಸರ್, ಇಲ್ಲಂತಲ್ಲ. ನಾವು ಮೆಕ್ಕೆಜೋಳ ಹಾಕಿತ್ತು ಅದಕ್ಕೆ ಆಗಲೂ ಮುಗಿದೈತಪ್ಪ ಅಂತಾರೆ. ಏನು ಸರ್ ರೈತ ನಂತರ ಆ ಟೈಮಿಗೆ ಕಟ್ಟೆ ಇನ್ನಲಿದ್ದ ಯಾರಿಗೂ ಅನುಭೋಗ ಇಲ್ಲ ಸರ್. ನಾನು ದೊಡ್ಡ ಅನುಭವದಾರಂತ ಹೇಳ್ತಾ ಇಲ್ಲ, ಏ ರಾಣಿ ಕೆರೆ ಐತೆ ಫುಲ್ ತುಂಬಿಟೈತೆ, ಗೌರ್ ಸಂದರ್ಕನ ಹೋಗುತ್ತೆ ಸೇಫು ಅಂತ ಹೇಳ್ತಾರೆ ಸರ್. ಇದೆಲ್ಲ ಬೋಗಸ್ ಮಾತು, ಎಲ್ಲ ಕೆರೆಗಳಿಗೂ ನೀರಿರೋವು, ಎಲ್ಲ ಪ್ರತಿಯೊಂದು ಕೆರೆಗೆ ನೀರು ಬರೋ, ರಾಣಿ ಕೆರೆಗೆ ಬಂದಿದ್ದು ಪ್ರತಿಯೊಂದು ಕೆರೆ ಎಲ್ಲ ಒಂದೇ ಸಮತೋಲವನ್ನು ನೀರು ನಿಲ್ಲ ಸರ್ ಭೂಮಿಯಲ್ಲಿ. ಅದು ರಾಣಿ ಕೆರೆಗೆ ನಮಗೆ ಬಂದುಬಿಟ್ಟು ರಾಣಿ ಕೆರೆಗೆ ನೀರು ಇದೆ, ಇದೇ ಎಕರೆ ಇದ್ದರು ಅವರು ಅದನ್ನಂಥವು ಮಾಡ್ತಾರೆ. ಇಲ್ಲ ಇಲ್ಲಿ ನಮ್ಮೂರಲ್ಲಿ ಭಾಳ ಜನ ಮಾಡ್ತಾ ಇದ್ದಾರೆ. ಅವರು ಪರವಾಗಿಲ್ಲಪ್ಪ ನನಗೆ ಹೆಂಗೆ ತಿಂಗಳ ಒಂದು 15,000-20,000 ಸಿಗುತ್ತೆ ಅಂತ ಹೇಳ್ತಾರೆ. ಖರ್ಚು ಹೆಚ್ಚು ಹೋಗಿ ಆಕಳದ್ದು ಎಲ್ಲ ಹೋಗಿ ಒಂದ್ 6,000-7,000 ಸಿಗ್ತು ಅಂತ ಹೇಳ್ತಾರೆ. ಹೇಳ್ತಾರೆ ಅಲ್ಲ, ನಾವು ಕೇಳ್ತಾ ಇದ್ವಿ. ನಮ್ಮೂರಲ್ಲಿ ಬಹಳ ಜನ ಒಂದ್ 60-70 ಆಕಳ 100 ಆಕಳ ಇದಾವೆ, ಹಂಗ ಬಹಳ ಆಯ್ತಾವ ಸರ್. ನಮ್ಮೂರಲ್ಲಿ ಚೆನ್ನಾಗಿ ಪರವಾಗಿಲ್ಲ ಮಾಡ್ತಾ ಇದ್ರೆ, ನಮ್ಮಿಂದ ಆಗಲ್ಲ ಸರ್ ಹಂಗ ಮಾಡಕ್. ನಾನಿರೋದು ಒಬ್ಬನೇ, ಮಗನೊಬ್ಬನೇ, ನಾನೊಬ್ಬನೇ. 20 ಎಕರೆ ನೀರಾವರಿ ಐತಿ. ಅದ್ ನೀರ್ ಹರ್ಸೋದು ಕೂಲಿಯವ್ರು ಮೆಡಿಷನ್ ಇವೆಲ್ಲ ಮಾಡಿ ನಾವು ನಮ್ ದಮ್ನಿಗಳಿಗೆ 2 ಎಕರೆ ಬೆಳಿಗ್ಗೆ ಒಂದ್ ಜಾವತ್ ಮೇಯಿಸ್ತೀನಿ, ಸಾಯಂಕಾಲ ಒಂದ್ ಜಾವತ್ ಮೇಯ್ತೀನಿ ಎಮ್ಮೆ ಗುಡ್ಗಳು. ಆಯ್ತು ನೋಡಿ ಸರ್, ಈ ತರ ಐತೆ. ಹಂಗ ಮಾಡಕ್ಕೋದ್ರೆ ಈ ಸಿಂಧಿ ಆಕಳ ಇರೋದಿಲ್ಲ ಸರ್. ಬಹಳ ಪೋಷಣೆ ಮಾಡ್ಬೇಕು. 10-12 ಲೀಟರ್ ಕರಿಯೋ ಇದಾವೆ, ಕರೀತಾರೆ ನಮ್ಮೂರಲ್ಲಿ. ರೆಡ್ಡಿ ಅವರು ಈಗ 40 ವರ್ಷದಿಂದ ಕೃಷಿ ಮಾಡ್ತಾ ಇದ್ರ, ಇಷ್ಟೊಂದು ಆಸಕ್ತಿಯಿಂದ ಇವಾಗಲೂ ಕೃಷಿ ಮಾಡ್ತಲೇ ಇದ್ರ? ಈಗ ನೋಡಿದ್ರು ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಸರ್? ನಾನೇ ಹಿಂಜರಿತಾ ಇದ್ದೀನಿ ರೈತನಾಗಿ. ಬೇಡ ಅಂತ ನಾನೇ ಈ ವ್ಯವಸಾಯ ಬೇಡ ಬಿಟ್ಟರೆ ಬೇರೆ ಕಸಬು ಬರ್ತಾ ಇಲ್ಲ ಸರ್. ಉಪ್ಪು ಕಸಬು ಯಾವುದೂ ಬರಲ್ಲ ನಮ್ಮ ರೈತನಿಗೆ. ಹೋದ್ರೆ ಕೂಲಿ ಹೋಗಬೇಕು, ಅದು ನಮ್ಮಿದಾಗ ಐತೆ ಕೂಲಿ ಹೋಗೋದು. 300-350 ಮಧ್ಯಾಹ್ನಕ್ಕೆ ಊಟ ನಾನೇ ಕೊಡ್ತೀನಿ, ಎಲ್ಲ ಕೊಡ್ತೀನಿ. 300 ಕೇಳ್ತಾರೆ ಕೂಲಿ ಹೋಗೋದ ಮೇಲೂ. ನಾನು ಇಷ್ಟು 40 ವರ್ಷದ ಹಳೆ ಮನೆ ಬಿದ್ದೋಗೋ ಮನೆಯಲ್ಲೇ ಇದ್ದೀನಿ ಸರ್. ಏನು ಇಷ್ಟು ಗಾರೆ ಹಾಕಕ್ಕಾಗಿಲ್ಲ ಮನೆಗೆ ಅಷ್ಟು. ಏ ದಶತ್ರ ನಗ್ಗು ಬೆಳೀತಾರೆ ಊರೆಲ್ಲ ಪ್ರಚಾರ ಅಷ್ಟೇ. ಆ ಬೆಳೆದಿದ್ದು ಮೊದಲು ತಂದಿದ್ದು ಕೊಡೋಕ್ಕೂ ಲೇಬರ್ಗೂ ಗೊಬ್ಬರದ ಅಂಗಡಿಗೂ ಮೆಡಿಷನ್ ಅಂಗಡಿಗೆ ಇಷ್ಟೇ ನಾನು ಬದುಕಿರೋದಲ್ಲ. ಲೇಬರ್ಗೂ ಗೊಬ್ಬರದ ಅಂಗಡಿಯವ್ರಿಗೆ ಇಷ್ಟಕ್ಕೆ ಸರ್. ನಾನು ಒಂದಿಷ್ಟು ಸಿಮೆಂಟ್ ಹಾಕ ಆಗಿಲ್ಲ ಸರ್. ಅಪ್ಸೆಲ್ಸ್ ಇದಾರಲ್ಲ ಸರ್, ಕೇವಲ ನನಗೇನು ಉಳಿಯಲ್ಲಪ್ಪ. ಅವ್ರು ಕೊಡೋ ಸಂಬಳ ನನಗೆ ಅಲ್ಲಿಗೆ ಆಗೋಗ್ತದೆ, ಅದೇ ಹಾಕಾಗೋದಿಲ್ಲ ಸರ್. ಅವ್ರು ಎಷ್ಟು ತಿಂತಾರೆ ಸರ್? ಒಂದು ಗಂಡ ಹೆಂಡತಿ ಇದ್ದಾರೆ ಅಂದರೆ 4,000 ರೂಪಾಯಿ ರೇಷನ್ ತಂದು ಹಾಕಿ, ನೀನು ಕೆಲಸನೇ ಮಾಡಿ ಕಾಲ್ ಮೇಲೆ ಕಾಲು ಹಾಕ್ಯಂತ ತಿನ್ನು, ಸವಿಯೋದಿಲ್ಲ ಸರ್. ಎಷ್ಟು ತಿಂತಾನೆ ಸರ್ ಅಪ್ಸೆಲ್ಸ್? ಕ್ವಿಂಟಲ್ ಅಕ್ಕಿ ತಂದ್ರೆ 7-8 ತಿಂಗಳು ಬರುತ್ತೆ ಅಪ್ಸೆಲ್ಸ್ಗೆ. ಆದ್ರೆ ಗೋಧಿ ಇಟ್ಟು ಅದು ಇದು ಇರ್ತತ್ತ. ಏ ಬಾಡಿಗೆಪ್ಪ, ಎಷ್ಟು ಬಾಡಿಗೆ ಕಟ್ತಾನೆ? ಗಂಡ ಹೆಂಡತಿಗೆ ಎಷ್ಟು ತಗೊಳ್ತಾರೆ ಚಳಿಕೆರೆ? ಏನೋ ಅಂದ್ರೆ ಒಂದು 5,000 ಕೊಟ್ರೆ 6,000 ಕೊಟ್ರೆ ಮನೆ ಸಿಕ್ತು ಗಂಡ ಹೆಂಡತಿಗೆ. ದೊಡ್ಡ 70,000-80,000 ಲಕ್ಷಗಟ್ಟಲೆ ಸಂಬಳ ತಗೊಂಬರು, 15,000-16,000 ಒಂದು ಮನೆ ತಗೊಂತಾರೆ. ಅವನು ಸಂಬಳ ಹೆಚ್ಚು ಬರ್ತದೆ, ಅದೆಲ್ಲ ಒಂದು ಸಾಲ ಬರ್ತದೇನು ಸರ್? ಬೇಕಾದಷ್ಟು ದುಡಿಮೆ ಐತೆ ಸರ್ ಅಪ್ಸೆಲ್ಸಿಗೆ. ಉಪ್ಪಸ ಮಾಡೋರ್ಗೈತೆ, ಕೂಲಿ ಮಾಡೋರ್ಗೈತೆ, ಗಿಲವ ಗ್ವಾಡೆ ಕಟ್ಟೋರ್ಗೈತೆ, ರೈತನಿಗಿಲ್ಲ ಸರ್ ಆದಾಯ. ಒಂದು ಸಾರಿ ಅವನು ಸಾಲ ಮಾಡಿದಾನೆ ಅಂದ್ರೆ ಅವ್ನು ಮ್ಯಾಲೆ ಕೆದ್ದಾಳಲ್ಲ ಸರ್, ಒಳಕ್ ಹೋಗ್ತಿರೋದೆ. ಇಷ್ಟು ವರ್ಷದ ಒಂದು ಕೃಷಿ ಬಗ್ಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟೈತ ನಿಮಗೆ? ನನಗೆ ಎಂದು ಸಂತೋಷನೇ ಇಲ್ಲ ಸರ್. 45 ವರ್ಷದಲ್ಲಿದ್ದ ನನಗೆ ಸಂತೋಷನೇ ಇಲ್ಲ. ಕತ್ತೆ ಮಾಡ್ದಂಗೆ ಮಾಡ್ದ ದನ ಎಳ್ದಂಗೆ ಎಳಿತಿರೋದೆ ಕೆಲಸ. ಎಮ್ಮೆಕೆ ಎಲ್ಲ ಮೈಯೆಲ್ಲ ಎಲ್ಲವೆಲ್ಲ ಮೂಳು ಮೂಳು ಆಗಂಗೆ ದುಡ್ದಿದ್ದೀನಿ ಸರ್. ನಾನು ಬೋಗಸ್ ಕೇಳ್ತಾ ಇಲ್ಲ, ರೈತರನ್ನ ಯಾರನ್ನ ಕೇಳಿ ಉಳ್ಳಾಡ್ತಲ್ಲಿ. ನಾನು ಕಷ್ಟಪಟ್ಟಷ್ಟು ಯಾರು ಕಷ್ಟಪಡಲಿಲ್ಲ ಸರ್. ಗೊಬ್ಬರ ಹಂಗೆ ಹಾಕ್ತೀನಿ ನಾನು, ಸುಮ್ಮನೆ ಫಸಲು ಕಾಳಿಟ್ಟು ಬೆಳಿಲಿಲ್ಲಪ್ಪ ಅಂತಲ್ಲ, ಬೆಳಿತೀನಿ ಫಸಲು. ಸಾಲ ಮಾಡಿದ್ದೀನಿ ಅಂದರೆ ಮ್ಯಾಲೆ ಕೆದ್ದಾಳಕ್ಕಾಗೋದಿಲ್ಲ. ನಾನೇನು ಕುಡಿಯೋ ಚಟ ಇಲ್ಲ, ಇಸ್ಪಿಟ್ ಆಡೋ ಚಟ ಇಲ್ಲ, ಬರೀ ಲೇಬರಿಗೂ ಗೊಬ್ಬರದ ಅಂಗಡಿಯವ್ರಿಗೆ ಮೆಡಿಷಿನ್ ಅಂಗಡಿಯವ್ರಿಗೆ ಇಷ್ಟಕ್ಕೆ ನೋಡಿ ಸರ್. ನಾನು ದುಡಿದ್ರೆ ಅದು ಅಷ್ಟಕ್ಕೆ. ನಾನೇನು ಮನೆ ಕಟ್ಟಲಿಲ್ಲ ಏನು. ನನ್ನ ಮಗ ಯಾತು ಸ್ವಲ್ಪ ಉಪ್ಕಾಸ್ ಕಲ್ತಿದ್ದಕ್ಕೆ ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂಥ 15-20 ಲಕ್ಷ ಸಾಲ ಅವನು ತೀರಿಸಿದ್ದಾನೆ 5-6 ವರ್ಷದಲ್ಲಿದ್ದ. ನನ್ನಿಂದ ಆಗಲಿಲ್ಲ ಸರ್. ನನ್ನ ಮಗಂದೇ ದುಡಿಮೆ ಹಿಂಗೆ ಐತೆ ಅಂದಾಗ ಪ್ರತಿಯೊಬ್ಬರದ್ದು ಎಷ್ಟಿರಬೇಕು ಅಪ್ಸೆಲ್ಸು? ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಸರ್, ಒಬ್ಬನ ವ್ಯವಸಾಯ, ನಾನು. ಇಬ್ಬರು ಕತ್ತೆ ದೊಡ್ಡದಂಗೆ ದೊಡ್ಡಿದ್ದೀವಿ, ಆದರೂ ಏನು ಮಾಡೋಕ್ಕಾಗಲಿಲ್ಲ. ಬಹಳ ಸಂತೋಷ ದಶರಥ್ ರೆಡ್ಡಿ ಅವರೇ, ಇದುವರೆಗೂ ನಿಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮ್ಮ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಂಎನ್ ದಶರಥ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,909 ರೂಪಾಯಿಗಳು, ಗರಿಷ್ಠ 2,080 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 1,670 ರೂಪಾಯಿಗಳು, ಗರಿಷ್ಠ 9,036 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,921 ರೂಪಾಯಿಗಳು, ಗರಿಷ್ಠ 2,021 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,100 ರೂಪಾಯಿಗಳು, ಗರಿಷ್ಠ 2,289 ರೂಪಾಯಿಗಳು. ಮೆಕ್ಕೆಜೋಳ ಜೋಳದ ಅರಳು ಕ್ವಿಂಟಲ್ಗೆ ಕನಿಷ್ಠ 3,289 ರೂಪಾಯಿಗಳು, ಗರಿಷ್ಠ 3,289 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,751 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 49,319 ರೂಪಾಯಿಗಳು, ಗರಿಷ್ಠ 49,729 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 37,659 ರೂಪಾಯಿಗಳು, ಗರಿಷ್ಠ 38,089 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 29,509 ರೂಪಾಯಿಗಳು, ಗರಿಷ್ಠ 59,910 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 48,839 ರೂಪಾಯಿಗಳು, ಗರಿಷ್ಠ 49,269 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳು, ಗರಿಷ್ಠ 6,500 ರೂಪಾಯಿಗಳು. ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 1,900 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,600 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಕಿತ್ತಲೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿ